ಯಾವುದಕ್ಕೂ ತೊಂದರೆ ಇಲ್ಲ ರೀತಿಲಿ ನಾನು ಇವತ್ತು ಸಂಸಾರ ಕೊಂಡು ಜೀವನ ಸಾಗಿಸ್ಕೊ ಹೋಗ್ತಾ ಇದ್ದೀನಿ. ಈಗ ನಿಮ್ಗೇನು ಬಂತು ನಿಮ್ಮ ಪಾಲಿಗೆ ಆ ಕೃಷಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ರು, ಯಾರು ಮಾಡ್ತಾ ಇದ್ರು ಮುಂಚೆ? ಮುಂಚೆ ನಮ್ಮ ತಂದೆ ಮಾಡ್ತಾ ಇದ್ರು ಸರ್, ಒಣ ಭೂಮಿಲಿ ಹುರುಳಿ ಜೋಳ ಕಡಲೆಕಾಯಿ ಹತ್ತಿ ಈ ರೀತಿ ಬೆಳೆ ಬೆಳೀತಾ ಇದ್ರು. ನೀರಾವರಿ ವ್ಯವಸಾಯ ಮಾಡಿರಲಿಲ್ಲ ಅವಾಗ. ನಾನು ತಕ್ಕೊಂಡು ನೀರಾವರಿ ಮಾಡಿಸಿ ಅವ್ರ ಪಕ್ಕದಲ್ಲಿ ಇನ್ನೊಂದು ಎಕರೆ ಜಮೀನು ತಗೊಂಡೋದು, ಅದರಲ್ಲೇ ಸಂಪಾದನೆ ಮಾಡಿ ಒಂದು ಎಕರೆ ಜಮೀನು ತಗೊಂಡೋದು. ಈಗ ಖುಷಿ ಅನಿಸುತ್ತೆ ನಿಮಗೆ? ಈಗ ಖುಷಿ ಅನಿಸುತ್ತೆ. ಈಗ ಮನೇನೂ ಕಟ್ಸಿವಿ, ಅಲ್ಲೇ ತೋಟದ ಮನೇಲಿ ಹೊಸದಾಗಿ ಅಲ್ಲೇ ಸಂಸಾರ ಇದ್ದೀವಿ. ತೋಟದ ಮನೆ ಕಟ್ಸಿವಿ, ಕುರಿ ಇದು ಮಾಡಿಸಿದ್ದೀವಿ ಸಿಂಪಲ್ಲಾಗಿ, ರೇಷ್ಮೆ ಮನೆಯೂ ಮಾಡಿಸಿವಿ. ಅದರಲ್ಲೇ ಸಂಪಾದನೆ ಮಾಡಿ ಟ್ಯಾಕ್ಟ್ರು ಟಿಲ್ಲರು ಪ್ರತಿಯೊಂದು ನಾವು ಆಟೋ ಎಲ್ಲನೂ ಅದರಲ್ಲೇ ಭೂಮಿಲೇ, ನಾವು ಕೃಷಿ ಭೂಮಿಲೇ ಖುಷಿಯಿಂದ ಮಾಡ್ಕೊಬೋತಾ ಇದ್ದೀವಿ. ಅಂದರೆ ಫ್ಯಾಕ್ಟ್ರಿ ಕೆಲಸ ಬಿಟ್ಟಮೇಲೆ ನೀವು ಬಾಳೆ ಕೃಷಿ ಶುರು ಮಾಡಿದ್ರಿ, ಸ್ವಲ್ಪ ರಾಸಾಯನಿಕಗಳ ಬಳಕೆಯಲ್ಲಿ ನಿಮಗೆ ತೊಂದರೆ ಆಗ್ತು. ಆರ್ಗಾನಿಕ್ ಬಂದ್ಬಿಟ್ಟು ಈಗ ಜೀವಾಮೃತ, ಎರೆಹುಳನ ಗೊಬ್ಬರ, ಡಿ ಕಾಂಪೋಸ್ಟು, ಈ ಥರ ನಮ್ಮ ಕುರಿ ಗೊಬ್ಬರ, ಹಸುನ ಗೊಬ್ಬರ ಈ ರೀತಿ ಮಾಡಿ ನಮ್ಮ ಜಮೀನಿಗೆ ಕೆಮಿಕಲ್ಲು ಇನ್ನೇನು 8 ವರ್ಷ ಆಯಿತು, 8 ವರ್ಷದಿಂದ ನಾನು ಕಡ್ಡಾಯವಾಗಿ ಕೆಮಿಕಲ್ ನಿಲ್ಲಿಸ್ಬಿಟ್ಟಿದ್ದೀನಿ. ತುಂಬ ಖುಷಿಯಾಗಿರೋ ವಿಷಯ ಅಂದರೆ ಕುಮಾರಸ್ವಾಮಿ ಅವರೇ, ನೀವು ಹೇಳಿದ್ದು ನಾನು ದಿನಾಗಲೂ ಹೆಚ್ಚು ಕಡಿಮೆ ಕಾಸು ನೋಡ್ತೀನಿ ಅಂತ ಹೇಳಿದ್ದು. ದಿನದ ಲೆಕ್ಕದಲ್ಲಿ, ವಾರದ ಲೆಕ್ಕದಲ್ಲಿ, ತಿಂಗಳ ಲೆಕ್ಕದಲ್ಲಿ, ವರ್ಷದ ಲೆಕ್ಕದಲ್ಲಿ, ಆರು ತಿಂಗಳಿಗೊಂದ್ಸರಿ ಕಾಸು ನೋಡ್ತಾ ಇದ್ದೀರಿ ಅಂತ. ಇದು ರೈತರಿಗೆ ಧೈರ್ಯವನ್ನು ಕೊಡುತ್ತೆ. ಹೇಳಿ, ನಿಮಗೆ ತುಂಬ ಇಷ್ಟಪಟ್ಟು ಅಥವಾ ತುಂಬ ಯಶಸ್ವಿಯಾಗಿದ್ದು ಯಾವುದು, ರೇಷ್ಮೆನಾ ಅಥವಾ ಈ ಒಂದು ಬಂಡೂರು ಕುರಿ ಸಾಕಾಣಿಕೆನಾ, ಹೆಂಗೆ? ಸರ್, ನಾನು ಫಸ್ಟು ನರ್ಸರಿ ಓಂ ಪ್ರಥಮ ನರ್ಸರಿ ಆದಮೇಲೆ 4 ವರ್ಷದಿಂದ ರೇಷ್ಮೆ, ಅದು ಪ್ರತಿ ತಿಂಗಳು ನಮ್ಗೆ ದುಡ್ಡು ಕಾಣ್ತಾ ಇರ್ತೀನಿ. ನರ್ಸರಿಲಿ ಡೈಲಿ ಕಾಣ್ತಾ ಇರ್ತೀವಿ. ಹಸುನಲ್ಲಿ ಪ್ರತಿನಿತ್ಯ ವಾರಕ್ಕೊಂದ್ಸರಿ ಕಾಣ್ತಾ ಇದ್ದೀನಿ. ಸಪೋಟಲ್ಲಿ 6 ತಿಂಗಳಿಗೊಂದ್ಸರಿ ಕಾಣ್ತೀವಿ. ಮಾವಿನಲ್ಲಿ ವರ್ಷಕ್ಕೊಂದ್ಸರಿ ಬರ್ತಾ, ನೇರಳಲ್ಲಿ ವರ್ಷಕ್ಕೊಂದ್ಸರಿ ಬರ್ತಾ, ತೆಂಗಿನಕಾಯಿನಲ್ಲಿ 4 ತಿಂಗಳಿಗೊಂದ್ಸರಿ ಬರ್ತಾ. ನಮ್ಗೆ ಯಾವುದೂ ಇದಿಲ್ಲ, ಎಲ್ಲ ಖುಷಿಯಿಂದ ಮಾಡ್ತೀವಿ, ಎಲ್ಲ ಸಮಗ್ರವಾಗಿ ನಮ್ಗೆ ಹಣ ಸಿಗುತ್ತೆ, ಅದು ಯಾವುದಕ್ಕೂ ತೊಂದರೆ ಇಲ್ಲ. ಈಗ ಸಸ್ಯ ಕ್ಷೇತ್ರ ನರ್ಸರಿ ಮಾಡಿದ ಮೊದಲು ನೀವು? ನರ್ಸರಿ ಮಾಡಿ ಇನ್ನು 7 ವರ್ಷ ಆಯ್ತು ಸರ್. ಕುಮಾರಸ್ವಾಮಿ ಅವರೇ, ಹೇಳಿ, ಈಗ ನೀವು ಹೇಳಿದ್ರಿ ಪ್ರತಿಯೊಂದರಲ್ಲೂ ಹಣ ಕಾಣೋದಕ್ಕೆ ಅವಕಾಶ ಇದೆ, ನಾವು ಎಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ವಾರದ ಅಂತರದಲ್ಲಿ, ತಿಂಗಳ ಅಂತರದಲ್ಲಿ, ವರ್ಷದ ಅಂತರದಲ್ಲಿ ಕಾಸು ಬರುತ್ತೆ, ಸರಿಯಾಗಿ ನಿರ್ವಹಣೆ ಮಾಡಬೇಕು. ಈಗ ಮೊದಲಿಂದ ಶುರು ಮಾಡೋಣ. ನರ್ಸರಿ ಒಳ್ಳೆ ಚೆನ್ನಾಗಿ ನಿರ್ವಹಣೆ ಆಗಬೇಕು ಅಂದರೆ ಯಾವ ರೀತಿ ಪ್ರಯತ್ನಗಳಾಗಬೇಕು, ನೀವು ಮಾಡೋದು ಹೆಂಗೆ, ಯಾವ ರೀತಿ ನಿಮಗೆ ಅಲ್ಲಿ ಆದಾಯ ಬರ್ತಾ ಇದೆ? ಸರ್, ನಮ್ಮದು 2 ಲಕ್ಷ ನರ್ಸರಿ ಪೈರು ಓಡಿಸ್ತೀವಿ ತಿಂಗಳಿಗೆ. ಅದರಿಂದ ನಮ್ಮ ಮನೆಯವರು ಇದ್ರದ್ರಿಂದ ಜೊತೆಲಿ ಒಂದು ಪಾಲಿ ಹೌಸ್ ಮಾಡಿದ್ದೀರಾ? ಇಲ್ಲ ಸರ್, ಮಾಮೂಲಿ ಸೈಡ್ ನೆಟ್ಟೆ, ಸ್ವಂತ ಕಾಸಲೆ ಮಾಡ್ಕೊಂಡಿರೋದು. ನಾವೇನು ಲೋನ್ ತಗೊಂಡಿಲ್ಲ, ಸಬ್ಸಿಡಿ ತಗೊಂಡಿಲ್ಲ. ಹೆಂಗೆ ಶುರು ಮಾಡಿದ್ರಿ ಅದನ್ನ? ಸರ್, ಫಸ್ಟು 10,000 ನಾನು ಮಾಡಲೇಬೇಕು, 10,000 ನರ್ಸರಿನ ಅಂದ್ಬಿಟ್ಟು 10,000 ಮಾಡಿದ್ವಿ ಸರ್. 10,000 20,000 ಮಾಡ್ಕೊಂಡು, 20,000 50,000 ಮಾಡ್ಕೊಂಡು, 50,000 1 ಲಕ್ಷಕ್ಕೆ ಮಾಡಿದ್ವಿ. ಈಗ 2 ಲಕ್ಷ ಪೈರು ಡೆಮಂಟು ಮಾಡ್ಕೊಂಡಿವಿ. ಅಕ್ಕಪಕ್ಕದ ರೈತರೆಲ್ಲ ನಮ್ಮ ತನಕ ಚೆನ್ನಾಗಿ ಪೈರು ಕೊಡ್ತಾರೆ, ಚೆನ್ನಾಗಿ ಒಂದು ಒಳ್ಳೆ ಸೀಡ್ಸ್ ತಂದು ಈ ಥರ ಅಂದ್ಬಿಟ್ಟು ನಮ್ಗೆ ಜಾಸ್ತಿ ಆರ್ಡರ್ ಸಿಗೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆಲ್ಲ ಒಂದು ಲೇಬರ್ ಕರ್ಕೊಂಡು ಅದ್ರ ಜೊತೆ ನಾನು ನರ್ಸರಿ ಮಾಡ್ಕೋತೀನಿ. ಈಗ ಶೇಡ್ ಮಾಡ್ಕೊಂಡಿದ್ದೀರಿ ಸೈಡ್ ನೆಟ್ ಸರ್? ರೈತರು ಬಂದು ಕೇಳ್ತಾರೆ ಅದೇನು ತರಕಾರಿ ಬೆಳೆನಾ ಅಥವಾ ಹೆಂಗೆ? ಎಲ್ಲ ತರಕಾರಿ ಆಗಲಿ, ಬಾಳೆ ಬಂದ್ಬಿಟ್ಟು ಇದು ಜ್ಯೂಸ್ ಗಿಡ, ಪಪ್ಪಾಯಿ ಗಿಡ, ಟೊಮೆಟೊ, ಮೆಣಸಿ, ಕಲ್ಲಂಗಡಿ ಎಲ್ಲ ತರಕಾರಿ, ವೆಜಿಟೇಬಲ್ ಎಲ್ಲನೂ ನಾವು ಆರ್ಡರ್ ಕೊಟ್ಟು. ಏನೇನು ಡಿಮ್ಯಾಂಡ್ ಇರುತ್ತೆ ಅದೆಲ್ಲ ಇರುತ್ತೆ, ಎಲ್ಲ ಇರುತ್ತೆ ಸರ್. ಈ ಅಡಿಕೆ, ತೆಂಗು ಇವುಗಳ? ಇಲ್ಲ ಸರ್, ತೆಂಗು ಅಡಿಕೆ ಇಲ್ಲ. ಆ ನರ್ಸರಿ ಎಲ್ಲ ನಮ್ದು. ಹೇಳಿ, ಇದು ಹೆಂಗೆ, ಯಾವ ಥರ ಕೆಲಸಗಳಾಗುತ್ತೆ ಅಲ್ಲಿ, ಹೆಂಗೆ ಲಾಭದಾಯಕ ನಿಮಗೆ? ಸರ್, ನಮ್ಗೆ ನಮ್ಮ ಖರ್ಚು ಇರ್ತಕ್ಕೆಲ್ಲ ತಿಂಗಳಿಗೆ 25,000 ಸೇವ್ ಆಯ್ತು ಸರ್. ನಮಗೆ ಏನೆಲ್ಲ ಹಾಕ್ತೀರಿ ಬೀಜದ ಜೊತೆ? ಬೀಜದ ಜೊತೆ ಕೊಕೊಫೀಟ್ ಹಾಕ್ತೀನಿ. ಕೊಕೊಫೀಟ್ ಹಾಕಿ ಟ್ರೈಗಳಿಗೆ ಕೊಕೊಫೀಟ್ ಹಾಕಿ ಒಂದು ವಾರ ಮಡಗಿರ್ತೀನಿ. ಅದ್ರ ಮೊಳಕೆ ಬಂದಮೇಲೆ ಆ ಗಿಡ ಕೊಣಗೆ ನಾವು ನರ್ಸರಿ ಒಳಕ್ಕೆ ಮಾಡಿ ಗಿಡ ಕೊಣ 20 ದಿನ 25 ದಿನ ಅದು ಯಾವ ವೆರೈಟಿ ಯಾವ ಟೈಮ್ ತಗತ್ತ ಆ ಟೈಮ್ ನಾವು ಗಿಡ ಡೆಲಿವರಿ ಕೊಡ್ತೀನಿ. ನೀರು ಹೆಂಗೆ ಅಲ್ಲಿ ಹನಿ ನೀರಾವರಿ? ಇಲ್ಲ ಸರ್, ಅದು ಮಾಮೂಲಿ ಇದರಲ್ಲಿ ಬರೆಯೋದು ಸ್ಪ್ರೇ, ನೀರಲ್ಲ ಸ್ಪ್ರೇ. ನೀರು ಸ್ಪ್ರೇ ಮಾಡ್ಕೊಂಡು ಹೋಗ್ತೀನಿ. ನೀರು ಸ್ಪ್ರೇ ಡೈಲಿ, ಬೇಸಿಗೆ ಆದರೆ 2 ಸರಿ ಕೊಡ್ತೀನಿ, ಮಳೆಗಾಲ ಆದ್ರೆ 1 ಸರಿ ಕೊಡ್ತೀನಿ. ಅದು ಆರ್ಡರ್ ಇದ್ದಂಗೆ ಮಾಡೋದು? ಆರ್ಡರ್ ಇದೆ, ಆರ್ಡರ್ ಬರ್ತಾ ಇರ್ತೇವೆ ಸರ್. ನಾವು ಉಯ್ಯೋಕೆ ಮುಂಚೆ ಆರ್ಡರ್ ಕೊಡ್ತಾ ಇರ್ತಾರೆ. ಹೆಂಗೆ ಗುಣಮಟ್ಟ ಕಾಪಾಡಬೇಕಾದ್ರೆ ಏನು ಮಾಡಬೇಕು ಸರ್? ನಾವು ಗುಣಮಟ್ಟ ಕಾಪಾಡ್ಬೇಕಾದ್ರೆ ನಂಬರು ಮೇನು ಕೊಕೊಫೀಟು ಇಂಪಾರ್ಟೆಂಟು. ಯಾವುದು ಚೆನ್ನಾಗಿ ಬೈಲರ್ ಆಗಿ ಕೊಕೊಫೀಟ್ ಇರುತ್ತೋ ಅದರ ರೋಗ ನಿರೋಧಕ ಶಕ್ತಿ ಕಮ್ಮಿಗಿರುತ್ತೆ. ಅದರಲ್ಲಿ ತಗೊಂಬಂದು ಹೋದಾಗ ನಮ್ಮ ಸೈಡ್ ನೆಟ್ಟು ನಟ್ ಚೆನ್ನಾಗಿರ್ಬೇಕು, ಅಕ್ಕಪಕ್ಕ ವಾತಾವರಣ ಚೆನ್ನಾಗಿರ್ಬೇಕು. ಹಂಗಾದ್ರೆ ನಮ್ಮ ಗಿಡಗಳಿಗೆ ಯಾವುದೇ ರೋಗಗಳು ನಿರೋಧಕ ಬರೋದಿಲ್ಲ. ಅಂದರೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬರಬೇಕು, ಬಿಸಿಲು ಬರ್ತದೆ, ಬಿಸಿಲು 90% ಬಿಸಿಲು ಇರಲೇಬೇಕು. ಅದರಿಂದ ನಟ್ಟಿನ ಮೇಲೆ ಹೋಗುತ್ತೆ, ನೆಟ್ಟು 50% ನೆಟ್ ತಗೊಂಡ್ರೆ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಗಿಡಗಳು ಆರೋಗ್ಯವಾಗಿ ಸ್ಟೆಮ್ ಬರ್ತಾವೆ. ಎಷ್ಟು ಬಂಡವಾಳ ಹಾಕಿದ್ರಿ ಅದಕ್ಕೆ ನೀವು? ನಾವು ಸರ್, ನಾವು ಬಂಡವಾಳ ಅಂದ್ರೆ ಅಂತಂತವಾಗಿ ಹಾಕೋಗಿರೋದು ಸರ್. ಅದು 10,000 ಮಾಡಿದಾಗ ನಾವು ಸ್ವಂತ ಮಾಡ್ಕೊಂಡು ಇವತ್ತು ಮಾಡಿಸ್ತೀನಿ, ಇವತ್ತಿನ ಖರ್ಚು 3 ಲಕ್ಷ ರೂಪಾಯಿ ಆಗುತ್ತೆ. ನಾವು ನಮ್ಮ ಕಮ್ಮಿ ಬಡ್ಜೆಟಲ್ಲಿ ನಾವೇ ದುಡಿಮೆ ಮಾಡಿ ನಾವೇ ಪೈಪ್ ಹಾಕೊಂಡು ನಾವೇ ಮಾಡ್ಕೊಂಡು ಸ್ವಂತವಾಗಿ. ಅದು ನಿಮಗೆ ಒಳ್ಳೆ ಲಾಭ ಆದ ಸರ್. ಸೀಸನ್ ಅಲ್ಲಿ ಎಲ್ಲ ಹೇಳ್ತಾರೆ ಸೀಸನ್ ಇರುತ್ತೆ ಸರ್ ನಮ್ಗೆ. ಹೂ ಗಿಡಗಳು, ತರಕಾರಿ ಗಿಡಗಳು, ಹೂ ಗಿಡ ಇಲ್ಲ ತರಕಾರಿ, ಜ್ಯೂಸ್ ಗಿಡ, ಪಪ್ಪಾಯಿ ಗಿಡ ಇವೆಲ್ಲ ಕೊಡ್ತೀನಿ. ಸುಮಾರು ಜನ ಬಂದು ತಗೊಂಡು ನಾವೇ ಡೆಲಿವರಿ ಕೊಡ್ತೀವಿ, ಸ್ವಂತ ಆಟೋ ಅದ, ರೈತರಿಗೆ ತಗೊಂಡು ಗಿಡ ಹಾಕೊಡ್ತೀನಿ. ಇದಾಯ್ತು. ಇನ್ನು ರೇಷ್ಮೆ, ರೇಷ್ಮೆ ಕೃಷಿ ಹೆಂಗೆ ನಿಮ್ ಗಮನ ಸೆಳೆದಿದ್ದು? ಸರ್ ನಾವು ರೇಷ್ಮೆ ಕೃಷಿ ಹಾಕಿದಾಗ ನಮ್ಮ ಮಾವರ ಜಮೀನಲ್ಲಿ ಹಾಕಿದ್ರು, ನಮ್ಮ ನಾಕಿ ಅಂತ ಹಿಂಸೆ ಮಾಡಿದ್ರು. ನಾವು ಮುಂದೆ ಮೂಲತಃ ನಮ್ಮ ತಂದೆ ಕಾಲದಿಂದ ರೇಷ್ಮೆ ಜಾಸ್ತಿ ಬೇಯಿಸ್ತಾ ಇದ್ದು, ಅಂದ್ರೆ ನಾವು ಲೋಕಲ್ ಕಡ್ಡಿಲಿ ಸಾಲ್ ಕಡ್ಡಿ ಪದ್ಧತಿ ಮಾಡ್ತಾ ಇದ್ದು. ಆಗ ನಮ್ಮ ನಂಜನಗೂಡು ಜೆಡಿಯವ್ರು ಬಂದು ಕಡ್ಡಿ ಹಾಕಿ ನೀವು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳೋಣ. ಆಯಿತು ಸರ್, ಅಂದ್ರೆ ಹತ್ತಡಿ ಹತ್ತಡಿಗೆ ಹಾಕ್ತೀನಿ ಅಂದು. ಹತ್ತಡಿ ಹತ್ತಡಿಗೆ ಹಾಕೋ ನಿನ್ನ ಗಡ್ಡಿ ಗಿಟ್ಟ ಸ್ವಲ್ಪ ನಿಮ್ಗೆ ಯಾರು ಮರಿ ಮೀಸಕ್ಕಾಗಲ್ಲ, ನೀನು ಆರು ನಾಲ್ಕು ಹಾಕು ಅಂತಂದ್ರು. ಆಯಿತು ಸರ್ ಅಂದ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ನಾನು 8-9 ಕಡ್ಡಿ ಹಾಕಿದ್ವಿ. ಅಲ್ಲಿ 350 ಗಿಡ ಇಡ್ತು ನಮ್ಮ ಜಮೀನು, ಒಂದು 30 ಕುಂಟೆ ಹಾಕಿದ್ದೀನಿ, 350 ಗಿಡ ಇಡ್ತು. 350 ಗಿಡಕ್ಕೆ ನೀನು ಮನೆ ಬಿಲ್ ಮಾಡೋಕ್ಕೆ ಬರಲ್ವಲ್ಲ, ಹೆಂಗೆ ಮಾಡೋಕ್ಕದ್ದು, ಏನಿಷ್ಟು ಕಡ್ಡಿ ಹಾಕೊಂಡು ಯಾವ ಮರಿ ಮೇಸಿ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ನೀವು 1 ವರ್ಷ ಕಳೆದು ಬನ್ನಿ ನಮ್ಮ ತೋಟಕ್ಕೆ, ಆಮೇಲೆ ನಾನು ನೋಡಿದ್ರೆ ಅಂತಂದು. ಅದರಂತೆ ಬಂದರು, ಈಗ 1 ವರ್ಷ ಕಳೆದು ಬಂದರು, 300 ಗಿಡಕ್ಕೆ ನಂದು 100 ಮರಿ ಮೇಯ್ತದ, 150 300 ಗಿಡಕ್ಕೆ 200 ಮರಿ ಮೇಯ್ತದ ನಮ್ದು ಆಲ್ರೆಡಿ 3ನೇ ವರ್ಷದ ಕಡ್ಡಿ. ಈಗ ಸುಮಾರು ಜನ ರೈತರು ಬಂದು ಇದೇ ಥರ ಮಾಡ್ಬೇಕು ಅಂದ್ರೆ ನಮ್ಮ ತೋಟಕ್ಕೆ ಸುಮಾರು ದಿನಕ್ಕೆ 3 ದಿನಕ್ಕೆ 1 ವಾರಕ್ಕೊಂದ್ಸರಿ ಭೇಟಿ ಮಾಡಿ ನೋಡ್ಕೋ ಹೋಯ್ತಾವ್ರು ರೈತರು. ಅದರಿಂದ ನಮ್ಗೆ 30 ಕುಂಟ ಜಮೀನಲ್ಲಿ ತಿಂಗ ಒಂದು 15 ಕುಂಟ್ಗೆ 50,000 ರೂಪಾಯಿ ಸಿಗುತ್ತೆ. 15 ಕುಂಟ್ಗೆ 50,000, ತಿಂಗಳಿಗೆ 50,000 ರೂಪಾಯಿ ನಮ್ಗೆ ಬ್ಯಾಚಲ್ಲಿ ಸಿಗ್ತಾರೆ ರೇಷ್ಮೆಲಿ. ಅಂದರೆ ಹಂಗೆ ಮಾಡಬೇಕು ಅಂತ ನಿಮಗೊಂಥರ ಕಾನ್ಫಿಡೆನ್ಸ್ ಇತ್ತು? ಹಾಂ, ನಾನು ಮಾಡಲೇಬೇಕು. ನಾನು ಯಾರ ಹತ್ರನೂ ಹೋಗಿ ಕೇಳಿಲ್ಲ ಸರ್, ಎಲ್ಲೂ ಗೈಡೆನ್ಸ್ ನೋಡಿಲ್ಲ. ನಾನು ಎಲ್ಲ ಈಗ ಅವ್ರು ಹೇಳಿದ್ದೆ ಬೇರೆ, ನೀವು ಮಾಡಿದ್ದೆ ಬೇರೆ. ಯಾಕೆ ಸರ್? ಅದು ನಮ್ಗೆ ಸಹ ನೀರು ಕಮ್ಮಿ ಇತ್ತು. ನಂದು 1 ಇಂಚ್ ನೀರು, 3 HP ಮೋಟ್ರು. 3 HP ಮೋಟ್ರ್ 3 ಎಕರೆ ಮೇಂಟೈನ್ ಮಾಡೋಕ್ಕಲ್ವಲ್ಲ. ಸಾಲ್ಗಡ್ಡೆ ಆದರೆ ಪ್ರತಿ ನಿಂತ ನಾವು ದಿನ ನೀರು ಕೊಡಬೇಕು. ಮರಗಡ್ಡಿ ಪದ್ಧತಿ ಮಾಡ್ಕೊಬಿಟ್ರೆ 1 ವಾರ ಇದಕ್ಕೆ ಕೊಡ್ಬೋದು, 1 ವಾರ ತೋಟಕ್ಕೆ ಕೊಡ್ಬೋದು, ಈ ರೀತಿ ನರ್ಸರಿಗೆ ಬೇಕಲ್ಲ. ಆದ್ರಿಂದ ನಾನು ಈ ರೀತಿ ಮಾಡ್ಕೊಂಡ್ರೆ ಹೆಂಗೆ ಅಂದ್ಬಿಟ್ಟು ನನ್ನ ಹಿಡಿದಲ್ಲಿ ನಾನೇ ಮಾಡ್ಕೊಂಡದಕ್ಕೆ ಈಗ 10-6 ಜನ ರೈತರು ಅದನ್ನೇ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಆಲ್ರೆಡಿ, ಮರಗಡ್ಡಿ ಪದ್ಧತಿನೇ ಮಾಡ್ತಾರೆ. ಹಂಗಾಗಿ ನಿಮಗೆ ನಿಮ್ಮ ಅಗತ್ಯ ಏನಿದೆ ಅಷ್ಟು ಮೇವು ಸಿಗುತ್ತೆ. ಹುಳುಗಳಿಗೆ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಅಂದ್ರೆ? 10 ಬೆಳೆ ಮೇಯಿಸ್ತೀವಿ ಸರ್. ಮತ್ತೆ ಈ ಸೋಂಕು ನಿವಾರಣೆ ಎಲ್ಲ ಯಾವ ಥರ ಮಾಡ್ತೀರಿ? ಸೋಂಕು ನಿರ್ವಹಣೆ ಸರ್, ನಾವು ಡೆಕಲು ಅಸ್ತ್ರವೆಲ್ಲ ಮನೆ ಹೊಡ್ಕೋತೀವಿ. ಅಲ್ಲಿ 10 ದಿನ ಗ್ಯಾಪ್ ಇರುತ್ತೆ. ಗೂಡು ಕೊಟ್ಮೇಟ್ ಕಡ್ಡಿ ಕ್ಲೀನ್ ಮಾಡಿಬಿಟ್ಟು 1-3 ಔಷಧಿ ಹೊಡೆದ್ಬಿಟ್ರೆ ಡೆಕಲು ಅಸ್ತ್ರ ಇದು ಕೊಡ್ತಿರ್ತಾರೆ ನಮ್ಗೆ. ಸುಣ್ಣ ತಿಳಿ ನೀರು ಹೊಡೆದ್ರೆ ನಮ್ಗೆ ಅಷ್ಟೇ ಸಕ್ಸಸ್. ಮನೇನು ಗಲೀಜು ಮಾಡ್ಕೊಂಡಿರಲ್ಲ, ತೋಟನೂ ಗಲೀಜಿರಲ್ಲ. ಕೆಳಗಡೆ ಬಂಡೂರು ಕುರಿ ಮೇಯ್ಕತ್ತವ, ಸೊಪ್ಪು ಏನಿದ್ರು ಕೆಳಗಡೆ ಮೇವೆಲ್ಲವೇ ಮರಿಗಳು ಮೇಯ್ತವೆ. ಅದರಿಂದ ನಮ್ಮ ತೋಟನೂ ಗಲೀಜಾಗಿರಲ್ಲ, ಮನೆಯೂ ಗಲೀಜಾಗಿರಲ್ಲ. ಈಗ ಅದಕ್ಕೆ ಒಂದು ಬೇರೆ ಮನೆ ಕಟ್ಟಿದ್ದೀರಾ ಅಲ್ವಾ? ಮನೆ ಕಟ್ಟಿದ್ದೀನಿ ಸರ್. ಅದಕ್ಕೆ ಏನಾದ್ರು ಸಹಾಯಧನ ಸಿಗ್ತಾ? ಅದು ಸರ್ ನಂದು 50-54 ಅಡಿ ಕಟ್ತೀವಿ, 3 ಲಕ್ಷ ರೂಪಾಯಿ ಸರ್ಕಾರದ ಸಹಾಯಧನ ಬಂತು. ಎಷ್ಟು ಮರಿ ಮೇಯಿಸ್ಬೋದು ಅದರಲ್ಲಿ? 200 ಮರಿ ಮೇಯಿಸ್ಬೋದು ಸರ್. ನೀವು 100-100 ಮಾಡ್ತೀರಾ? 100-100 ಮಾಡ್ತೀವಿ. 200 ಮೇಯಿಸ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. 3 ತಿಂಗಳ ಗಂಟ ಕಾಯ್ಬೇಕಲ್ಲ ದುಡ್ಡು. ಈಗ ಒಂದು ಬ್ಯಾಚ್ ಹೊಂಟೋಗ್ಬಿಟ್ರೆ ಇನ್ನು 3 ತಿಂಗಳ ಗಂಟ ನಮ್ಗೆ ಕಾಸಿರಲ್ಲ. ಈ ಬ್ಯಾಚ್ ಆಕಸ್ಮಿಕ ಮರಿ ಪ್ರಾಬ್ಲಮ್ ಮಳೆಗೆಲ್ಲ ಇಟ್ಕೊಂಡು ಹಾಲು ತೊಂಟ ಬಂದ್ಬಿಟ್ರು ನೆಕ್ಸ್ಟ್ ಬ್ಯಾಚ್ ಅಲ್ಲಿ ನಮ್ಗೆ ಕಾಸಾಗುತ್ತೆ. ಈಗ ಒಂದ್ಸರಿ 200 ಮೊಟ್ಟ ತಂದು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕೆ ಹೋಯ್ತವ್ರೆ, ಅಕಸ್ಮಾತ್ ಆ ಬ್ಯಾಚ್ ಮರಿ ಹೊಂಟೋಗ್ಬಿಟ್ಟಾನಿ, ಹೊಂಟೋದಾಗ ನಾನು 3 ತಿಂಗಳ ಕಾಯ್ಬೇಕು ನಾನು ಮರಿ ತರ್ಬೇಕು. ಅಂದ್ಕೊಂಡು 3 ತಿಂಗಳು ನಮ್ಗೆ ಕಾಸಿರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಅಕಸ್ಮಾತ್ ಈ ಬ್ಯಾಚ್ ಹೋದ್ರೆ ನೆಕ್ಸ್ಟ್ ಬ್ಯಾಚ್ ಅಲ್ಲ ದುಡ್ಡು ಬರ್ತಾ ಅನ್ನೋ ಉದ್ದೇಶಕ್ಕೆ ನಾವು 2 ಬ್ಯಾಚ್ ಮಾಡ್ಕೊಂಡಿವಿ. ಆಮೇಲೆ ನಮ್ಮ ಫ್ಯಾಮಿಲಿಗೆ ಆಗೋಷ್ಟು ನಮ್ಮ ಕೆಲಸ ಮಾಡ್ಕೊಂಡು. 2 ಬ್ಯಾಚ್ ಅಂದ್ರೆ ಆ ಮನೆಯಲ್ಲೇ? ಆಮನಲ್ಲಿ 2 ಬ್ಯಾಚ್ ಅಲ್ಲೇ 2 ಭಾಗ ಮಾಡ್ಕೊಂಡಿದ್ದೀರಾ? ಇಲ್ಲ, ಒಂದೇ ಭಾಗ ಒಂದೇ ರ್ಯಾಂಕ್, ಒಂದ್ ಸೈಡು. ಅದರಿಂದ ಗಾಳಿ ವಾತಾವರಣ ಚೆನ್ನಾಗಿ ಬರ್ತಲ್ಲ, ಅದ್ರ ರೋಗ ಇರಲ್ಲ. ಇನ್ನೊಂದ್ಸಲ ಮಾಡುವ, ಇನ್ನೊಂದ್ ಕಡೆ ಮಾಡೋದ? ಇಲ್ಲ, ಒಂದೇ ರ್ಯಾಂಕ್ ಮಾಡಿರೋದು ನಾನು. ಒಂದೇ ರ್ಯಾಂಕ್ ಅಲ್ಲಿ 100 ಮೇಯ್ತಾ ಸಾಕು ಅಂತ? ನೀವು ಸಾಕು ಅಂತ. ನಮ್ ಕೆಲ್ಸಕ್ಕ ನಮ್ಮ ಮನೆಯವ್ರಿಗೆ ನಮ್ಗೆ ಆಗ್ಬೇಕು ಅಷ್ಟೇ. ಹೊರಗಡೆ ಅಕಸ್ಮಾತ್ ಲೇಬರ್ ಬರ್ನಿಲ್ಲ, ನಾವೇ ಮಾಡ್ಕೊಳ್ಳ ಅಂತ ಪದ್ಧತಿ ಮಾಡ್ಕೊಂಡು. ಈಗ ಈ ಸೊಪ್ಪು ಏನ್ ಬೆಳಿತೀರಾ ನೀವು, ಅದು ಎಷ್ಟು ಸಾಕಾಗತ್ತೆ? 100 ಮರಿಗೆ ಇನ್ನೂ ಜಾಸ್ತಿ ಆಗುತ್ತಾ? ಇನ್ನೆಷ್ಟು ಬರೋ ವರ್ಷದಿಂದ 100-150 ಮೇಯ್ತ ಸರ್. ಈಗ 3ನೇ ವರ್ಷ 100 ಮೇಯ್ದ, 4ನೇ ವರ್ಷಕ್ಕೆ ಮರ ಇನ್ನೂ ದಪ್ಪ ಆದಾಗ ಒಂದ್ ಗಿಡಕ್ಕೆ ಒಂದ್ ಮೊಟ್ಟ ಮೇಗುತ್ತೆ 2 ವರ್ಷ ಕಳೆದ್ರೆ. ಆತರ ಎಷ್ಟು ಉತ್ಪಾದನೆ ಆಗ್ತಾ ನೋಡ್ಕೊಂಡು ನೀವು ಮಾಡ್ತಾ ಇದ್ರಿ? ಈಗ ಎಷ್ಟು ಅಂದ್ರೆ ಈಗ ನಮ್ 4 ವರ್ಷ ತುಂಬಿದ ಮೇಲೆ 350 ಗಿಡ ಅದ, 350 ಮೊಟ್ಟನೆ ಮೇಯ್ತ. ಅದು ಇನ್ನೊಂದ್ ವರ್ಷ ಬೇಕು. ಆಗ ಇನ್ನೊಂದ್ ಮನೆ ಕಟ್ಟಬೇಕು. ಅದೇ ಮನೆಯಲ್ಲಿ ಇನ್ನೊಂದ್ ರ್ಯಾಂಕ್ ಮಾಡ್ಸ್ಕೊತೀನಿ ಸರ್, ಸೈಡ್ ಅಲ್ಲಿ. ಆಗ 150-150 2 ಬ್ಯಾಚ್ ಮಾಡ್ಕೊತೀವಿ. ಆತರ ಮಾಡ್ಬೋದು? ಆತರ ಮಾಡ್ಕೊತೀವಿ. ಮನೆ ಒಂದೇ ಸಾಕು, ಬ್ಯಾಚ್ ಜಾಸ್ತಿ ಮೊಟ್ಟ ತಂದಾಗ ಇನ್ನೊಂದ್ ರ್ಯಾಂಕ್ ಮಾಡಿಸ್ಬೇಕು. ಈಗ ನೀವು ಕೃಷಿ ಕುಟುಂಬದಿಂದ ಬಂದಿದ್ರು, ಯಾವ್ದೋ ಒಂದು ಉದ್ಯೋಗಕ್ಕೆ ಹೋದ್ರಿ, ಅಲ್ಲಿ ಎಷ್ಟೋ ವರ್ಷ ಸಂಪಾದನೆ ಏನೋ ಆಗದೆ ಬಂದ್ರಿ, ಏಕದಮ್ ಇದೆಲ್ಲ ಮಾಡ್ಬೇಕು ಅಂದಾಗ ಏನ ತರಬೇತಿ ಏನಾರ ತಗೊಂಡ್ರ? ಎಲ್ಲೂ ತರಬೇತಿ ಅನುಭವ ಹೆಂಗೆ ನೋಡಿ ನೋಡಿ ಕಲ್ತಿದ್ದ? ನಾವು ಸ್ವಂತ ನೋಡಿ ಕಲ್ತಿದ್ರು, ಎಲ್ಲೂ ತರಬೇತಿ ಕಲ್ತೀವಿ, ಯಾವ್ದೇ ಇಲಾಖೆ ಎಲ್ಲೂ ಹೋಗಿ ನಾನು ಗೈಡೆನ್ಸ್ ಎಲ್ಲೂ ಕೇಳಿಲ್ಲ. ನಾನು ಸ್ವಂತ ಅನುಭವದಿಂದ ಮಾಡ್ಕೋಯ್ತು. ಈ ತೆಂಗಿನ ಗಿಡ ಎಲ್ಲ ಯಾರು ಹಾಕಿದ್ದು? ನಾನೇ ಹಾಕುದು ಸರ್. ನಾನೇ ಹಾಕುದು. ಏನಿರಲಿಲ್ಲ? ಹಾ, ಏನಿರಲಿಲ್ಲ. ತೆಂಗು ಮಾವು ಸಪ್ಪೆ ಎಲ್ಲ ನಾನೇ ಹಾಕುದು ಸರ್. ಇನ್ನು 8 ವರ್ಷ ಆಯ್ತು ಹಾಕಿ. ಬೋರ್ ಹಾಕಿಸ್ತು 1 ವರ್ಷಕ್ಕೆ ತೆಂಗು ಮಾವು ಸಪೋಟೊ ನಿಂಬೆ ನೀರುಳ್ಳಿ ಸಮಗ್ರವಾಗಿ ಮಾಡ್ಬೇಕು ಅನ್ನೋದು ಒಂದು ನಾನು ಅದಕ್ಕೆ ಮನೇನೆ ಬಿಟ್ಬಿಟ್ಟು ನಾವು ಜಮೀನಲ್ಲೇ ವಾಸ ಇದ್ಬಿಡಿ ಸರ್. ಈಗ ಚಿಕ್ಕ ಮಕ್ಕಳು ಕಟ್ಕೊಂಡು ನಾವು ಗಂಡ ಹೆಂಡ್ತಿ ಚಿಕ್ಕ ಮಕ್ಕಳು ನೀವು ನಿಮ್ಮ ಮನೆಯವರು ಇಬ್ಬರು ಕೆಲಸ ಮಾಡ್ತೀನಿ. ಈ ರೇಷ್ಮೆ ಕೃಷಿ ಲಾಭದಾಯಕವಾಗಬೇಕು, ವರ್ಷಕ್ಕತ್ತು ಬೆಳೆ ಆರಾಮಾಗಿ ನಾವು ತಗೋಬೇಕು ಅಂದರೆ ಯಾವೆಲ್ಲ ಅಂಶಗಳ ಕಡೆ ಗಮನ ಕೊಡಬೇಕು ಸರ? ಮೇನು ಮನ ಶುದ್ಧವಾಗಿರ್ಬೇಕು, ಮೇನ್ ತೋಟ ಶುದ್ಧವಾಗಿರ್ಬೇಕು. ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹೊಡೆದು ನೀಟಾಗಿ ನೀರು ಕೊಟ್ಕೊಂಡ್ರೆ ನಮ್ಗೆ ಬೆಳೆ ಸಾಕಾಗಷ್ಟು ಸೊಪ್ಪು ನಮ್ಗೆ ಅಲ್ಲೇ ಉತ್ಪತ್ತಿ ಆಗುತ್ತೆ. ನಾವಿಲ್ಲಿ ಗೊಬ್ಬರನೂ ಕೊಡದೆ ನೀರನ್ನೂ ಹಚ್ತೀವಿ, ನಮ್ಮ ಮರಿ ಸಾಲ್ಟೇಜ್ ಅಂದ್ರೆ ನಾವು ಬೇರೆ ಕಡೆ ಹೋಗಿ ತಂದು ಹಾಕ್ತೀವಿ, ನಮ್ಮ ಹಣ ವೇಸ್ಟ್ ಆಯ್ತು, ಕೆಲಸ ವೇಸ್ಟ್ ಆಯ್ತು. ಅದರಿಂದ ಮೇನ್ ತೋಟ ನಾವು ಮೇನ್ ತೋಟ ಇಪ್ಪಿನೊಳ್ಳೆ ತೋಟ ಚೆನ್ನಾಗಿ ಇಟ್ಕೋಬೇಕು. ಹಂಗೆ ಇಟ್ಕೋಬೇಕಾದ್ರೆ ಗೊಬ್ಬರ ಕೊಡು, ವರ್ಷಕ್ಕೆ ಎರಡು ಕಿತ್ತೆ ಗೊಬ್ಬರ ಕಡಿಬೇಕು, ವರ್ಷಕ್ಕೆ ಎರಡು ಕಿತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಈಗ ನಮ್ಮ ಹತ್ರ ಕುರಿ ಗೊಬ್ಬರ ಅದ, ಎರೆಹುಳಿನ ಗೊಬ್ಬರ ಅದ, ಜೀವಾಮೃತ ಅದ, ಇಷ್ಟು ನಾವು ಕಾಪಾಡ್ಕೋದು ಬೆಳೆ. ಪ್ರತಿ ಬೆಳೆ ಬೆಳೆ ನಾವು ಅಷ್ಟು ಹಾಕ್ತೀವಿ, ಇಪ್ಪಿನೇರಳೆಗೆ ಹಾಕಿ ಹಾಕ್ತೀವಿ ಹಾಕಿ ಹಾಕ್ತೀವಿ. ಇದೆಲ್ಲ ಇಪ್ಪಿನೇರಳೆಗೆ ಹಾಕೋದ? ಇಪ್ಪಿನೇರಳೆಗೆ ಹಾಕೋದು. ಇದು ಮಾತ್ರ ಇಪ್ಪಿನೇರಳೆ ಕಡ್ಡಿ ಪಿಕ್ಕನ ತೆಂಗಿನ ತೋಟಕ್ಕೆ ಹಾಕ್ತೀವಿ. ಈ ಗೊಬ್ಬರ ಅಲ್ಲಿಗೆ ಹಾಕ್ತೀನಿ, ನಮ್ಮ ಸ್ವಂತ ಗೊಬ್ಬರನ ಈ ಇಪ್ಪಿನೇರಳೆಗೆ ಹಾಕಿ. ಈಗ ಮರಿ ಮೇಯ್ದಿದ್ದು ಉಳಿದಿದ್ದು ಅದೆಲ್ಲ ತೆಂಗಿನ ತೋಟ ತೆಂಗಿನ ತೋಟಕ್ಕೆ ಹಾಕಿ. ಇಲ್ಲಿ ಅಲ್ಲ ಇಲ್ಲ ಆಗ್ತಾವ ಅಂದ್ರೆ ರೋಗ ನಮ್ಗೆ ಇಲ್ಲಿ ಅಂಟುಗತ್ತಲ್ಲ, ಈ ಮನೆಗೆ ವಾಪಸ್ ಬರುತ್ತಲ್ಲ. ಅದರಿಂದ ಕೆಳಗಡೆ ತೆಂಗಿನ ತೋಟಕ್ಕೆ ಹಾಕತ್ತೀವಿ ಕಡ್ಡಿ. ಅದನ್ನೆಲ್ಲ ನೀವು ಗುಂಡಿ ಸಿಸ್ಟಮ್ ಮಾಡ್ಕೊಂಡು ಟ್ರೆಂಚ್ ಮಾಡಲ್ಲ ಹಾಕೊಂಡು ಅಲ್ಲೇ ಗೆದ್ದಲು ಡಿಕಂಪೋಸ್ ಹಾಕಿ ತೋಟಕ್ಕೆ ಹಾಕತ್ತೀವಿ. ಇನ್ನು ಕುರಿ ಸಾಕಾಣಿಕೆ ಶುರು ಮಾಡಿದ್ರಿ? ಹಾಂ. ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ ಸರ್? ನಾವು ಒಂದು 6 ಕುರಿ ತಗೊಂಬಂದಿದ್ದು. ಏನು ಕಾಸು ಕೊಟ್ಟಿದ್ದು? ಅದು 6 ಕುರಿಯಿಂದ 120,000 ರೂಪಾಯಿ ಆಗಿತ್ತು ಸರ್ ಬಂಡವಾಳ ಹಾಕಿದ್ದು. ಚೆನ್ನಾಗಿರೋದು ತಗೊಂಬಂದಿದ್ದು ಓ ಡಿಸೆಂಬರ್ 26 ತಾರೀಕಲ್ಲಿ ತಗೊಂಬಂದಿದ್ದು. ಈಗ ನಾ 2 ಮರಿ ಕೊಟ್ಬಿಟ್ಟಿ ಸರ್, ಅದರಲ್ಲಿ ಈಗ 16-17 ಮರಿ ಆಯ್ತು. ಈಗ 2 ಮರಿ ಕೊಟ್ಟು ಇದರ 19 ಮರಿ ಆಗೋದು, ಈಗ 17 ಮರಿ ಆಗದ. 25,000 ರೂಪಾಯಿ ನಮ್ಗೆ ಆಲ್ರೆಡಿ ಹಣ ಬಂತು ಅದರಲ್ಲಿ. ಇನ್ನು 1,00,000 ರೂಪಾಯಿ ಅಲ್ಲಿ ನಮ್ಮ ಕುರಿಗೆ ಬಂಡವಾಳ ಹಾಕಿದ್ದೀನಿ. ಸ್ವಂತ ನಾನೇ ಒಂದು ಚಿಕ್ಕದಾಗ ಒಂದು ಸೆಡ್ ಮಾಡ್ಕೊಂಡು ಆ ಅಟ್ಟ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಸ್ವಂತ ಒಂದು ಅಡ್ಕ ಅಚ್ಚ ಮಾಡ್ಕೊಂಡು ಮಾಡ್ಕೊಂಡಿದ್ದೆ. ಇವಾಗ ಮರಿ ಜಾಸ್ತಿ ಆಯ್ತಲ್ಲ, ಡೆವಲಪ್ಮೆಂಟ್ ಆಯಿತು, ಮರಿ ನಮ್ಗೆ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಾಗ ಏನು ಮಾಡಿದೆ, ಇವಾಗ ಜಸ್ಟ್ ಈಗ ಒಂದು 15 ದಿನದಲ್ಲಿ 1,00,000 ಖರ್ಚು ಮಾಡಿ ಸೆಡ್ ಮಾಡಿಸ್ತಿದ್ರು. ಇನ್ನೂ ಹೈಟ್ ಮಾಡಿ ಆ ಅಟ್ಟನ ರಂಗಸಮುದ್ರ ರಮೇಶ್ ಅಂತ ಸರ್ ಅಂತಿದ್ರು, ಸುತ್ತೂರು ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು. ಅಲ್ಲಿ ಬಂದವ್ರು ಟ್ರೈನಿಂಗ್ ತಗೊಂಡಾಗ ಅವರು ಅಟ್ಟ ಸಿಸ್ಟಮ್ ಮಾಡಿ ಮರಿಗ ಅಂತ ಹೇಳಂಗಂಡ ನಾನು ಯಾವ ರೀತಿ ಇದ್ದು ಅಂದ್ಬಿಟ್ಟು ಬೇರೆ ಕಡೆ ಅವರೇ ಕರ್ಕೊಂಡು ತೋರಿಸ್ತು ರಂಗಸಮುದ್ರದಲ್ಲಿ. ಆ ರೀತಿ ಮಾಡಿಸಿ ಅಂತ ನಾನು ಎಲ್ಲೂ ಹೋಗಿ ನೋಡಿಲ್ಲ, ನನ್ನ ಸ್ವಂತ ಬುದ್ಧಿಯಿಂದ ಚಿಕ್ಕದಾಗ ಒಂದು ಅಟ್ಟ ಮಾಡ್ಕೊಂಡಿದ್ದೆ. 4 ಅಡಿ ಹೈಟ್ ಮಾಡ್ಕೊಂಡು ಹಂಗೆ ಪಟ್ಟಿ ಹೊಡ್ಕೊಂಡು ಮೇಲ್ಗಡೆ ಹಸ್ಕೊಳ್ಳೋದು ಗೊಬ್ಬರ ಈ ಥರ ಮಾಡಿದ್ವಿ. ಅದು ಈಗ ಅವ್ರಿಗೆ ಹೇಳಿದ್ಮೇಲೆ ಈಗ 1,00,000 ಖರ್ಚು ಮಾಡಿ ಸೆಡ್ ಮಾಡಿಸಿ ಸೈ, ಒಂದು 30 ಕುರಿ ಮಡಿಗ್ಬೋದು ಅದರಲ್ಲಿ. ಈಗ ಆಲ್ರೆಡಿ ನಾನು ಈಗ 17-18 ಮರಿ ಆಯ್ತು. ಈಗ 2 ಮರಿ ಕೊಟ್ಟು 1,00,000 ರೂಪಾಯಿ ಬಂಡವಾಳ ಅದ. ಒಂದು ವರ್ಷದಿಂದ 18 ಮರಿ ನಮ್ಮ ಜಮೀನಲ್ಲ, ಮುಂದಿನ ವರ್ಷ ಹೊತ್ತಿಗೆ ಬಂದ್ಬಿಡುತ್ತೆ. ಈಗ ಮಾರು ಈಗ ಆಲ್ರೆಡಿ 4 ಟಗ್ರ ವರ್ಷ ಕೊಟ್ಟರೆ ಈಗ ಒಂದು 50,000 ರೂಪಾಯಿ ಸಿಗುತ್ತೆ. ಇನ್ನೊಂದು 50,000 ರೂಪಾಯಿ ಅಲ್ಲಿ ಬಂಡವಾಳ ಇರುತ್ತೆ, ಇನ್ನೂ 15-16 ಮರಿ ಉಳ್ಕೊಂಡಿರ್ತಾವೆ. ಅದು ನಾವು ಅತಿ ದೊಡ್ಡದಾಗ ಕೈ ಸುಟ್ಕೊಳ್ಳೋಕ್ಕಿಂತ ಸ್ಮಾಲಾಗಿ ಚಿಕ್ಕದಾಗಿ ಮಾಡ್ಕೊಂಡು ಹೋಗಿ. ಅವುಗಳಿಗೆಲ್ಲ ಮೇವೆಲ್ಲ ನೀವೇ ಬೆಳೀತೀರ ಸರ್? ನಮ್ಮ ತೋಟದಲ್ಲಿ ಮೇಯ್ತವ. ನಾವು ಒಂದಷ್ಟು ಉರುಳಿ ಮುಸುಳಿ ಜೋಳ ನುಚ್ಚು ಇದನ್ನೆಲ್ಲ ಒಂದಷ್ಟು ಮಾಡಿ ಮಡಿಕೊಂಡ್ವಿ ನಮ್ಮ ಜಮೀನಿನಲ್ಲಿ. ಒಂದು ಬೆಳಗ್ಗೆ 8 ಗಂಟೆ ಬಿಡ್ತೀವಿ, 11 ಗಂಟೆ ತಂದು ಬಿಟ್ಬಿಡ್ತೀವಿ ತೋಟದಲ್ಲಿ. ಹೊರಗಡೆ ಮೇಯಿಸ್ಕೊಬಂದು ಪುನಃ ತೋಟದಲ್ಲಿ ಇರ್ತಾವೆ. ತೋಟದಲ್ಲಿ ಮೇಯಿಸೋ ಕಾಳು ಕಡ್ಡಿ ಬಿತ್ತೀವಿ, ಶೆಣಬು ಉಳ್ಳಿ ಇಂತೆಲ್ಲ ನಮ್ಮ ತೋಟಕ್ಕೆ ಬಿತ್ತೀವಲ್ಲ, ಅಲ್ಲೇ ಇಪ್ಪನೆಲ್ಲ ತೋಟದೊಳಗೆಲ್ಲ ಮೇಯ್ತಾವೆ ಸರ್. ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡಿಸ್ಕೊಬತ್ತೀವಿ ಫ್ರೀ ಇದ್ದಾಗ, ಇಲ್ಲ ತೋಟದೊಳಗಿರ್ತಾವೆ. ಸಾಯಂಕಾಲ ಆಯ್ತು ಅಂದ್ರೆ ತಿಂಡಿ ತಿನ್ಕೊಂಡು ಅಟ್ಟ ಮೇಲೆ ಹತ್ಕೋತಾವೆ. ಅದೊಂದು ಟೈಮು, ಅದು ನಮ್ಗೇನಾದ್ರೂ ಮರಿ ಅವಶ್ಯಕತೆ ನಮ್ಗೇನಾದ್ರು 1 ರೂಪಾಯಿ ಖರ್ಚಿಲ್ಲ ಸರ್, ಖರ್ಚಿಲ್ಲದೆ ನಮ್ಮ ಬಂಡವಾಳ ಆಗಂಥದ್ದು. ನಮ್ಮ ಜಮೀನಲ್ಲಿ ವೇಸ್ಟ್ ಆದಂಥ ಮೇವನ್ನು ಮೇಯ್ತವ, ನಾವು ಅಲ್ಲಿಗೆ ಗೊಬ್ಬರ ಹಾಕ್ತಾವೆ, ಅಲ್ಲಿಗೆ ಇಕ್ಕ ಇಕ್ತವೆ. ಅದರಿಂದ ನಮ್ಗೆ ತೋಟನೂ ಇಂಪ್ರೂವ್ ಆಯ್ತು, ಮರಿನೂ ಇಂಪ್ರೂವ್ ಆಯ್ತು. ಏನು ಅಟ್ಟಣಿಗೆ ಥರ ನೀವು ಮಾಡಿದ್ದೀರಿ, ಅದ್ರ ಕೆಳಗಡೆ ಕೆಲವರು ಕೋಳಿನೂ ಸಾಕ್ತಾರೆ ಸರ್? ಕೋಳಿ ಸಾಕೋದು ಸಹ ಕೋಳಿಗೆ ಅಲ್ಲಿ ಮೇವಿರಲ್ಲ, ಅಟ್ಟ ಬೇರೆ ಪಿಕ್ಕಲ್ಲಿ ಏನು ತಿಂತಾವ. ಈಗ ನಾವು ಪಿಸ್ ಮಾಡಿವಿ ಸರ್, ಪಿಸ್ ಬಿಟ್ಟಿವಿ ಕೃಷಿ ಹೊಂಡಕ್ಕೆ. ಆ ಪಿಸ್ಸಿನ ಮೇಲೆ ಈಗ ನಾವು ಕೋಳಿ ಸಾಕಣೆ ಮಾಡಬೇಕು. ಕೋಳಿಗೆ ಪಿಸ್ಗಾಗುತ್ತ, ಈ ಕುರಿಗೆ ಕೋಳಿಗಾಗಲ್ಲ. ಅದರಿಂದ ಅದು ಡೆವಲಪ್ಮೆಂಟ್ ಬರಲ್ಲ ಕೋಳಿ. ಈಗ ಮೀನು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ? ಮೀನು ಬಿಟ್ಟಿದ್ದೀನಿ ಸರ್. ಎಷ್ಟು ಮೀನು ಇದೆ ಸುಮಾರು? ಅಲ್ಲೊಂದು 1,000 ಇದೆ ಸರ್. ಹೋದ ಸರಿ ಬಿಟ್ಟಿದ್ದು, ಹೋದ ಸರಿ ಒಂದು 30,000 ರೂಪಾಯಿ ಸಿಕ್ಕಿತ್ತು ನಮಗೆ. ಅದಕ್ಕೆ ಹೆಂಗೆ ಖರ್ಚು ವೆಚ್ಚ? ಅದೇನಿಲ್ಲ ಸರ್, ವೇಸ್ಟೇಜು ರಾಗಿ ಹಾಕ್ತೀನಿ, ರಾಗಿ ಕಟ್ಬಿಡ್ತೀವಿ, ಮಿಕ್ಕದ ರೈಸ್ ಎಲ್ಲ ಹಾಕ್ತೀನಿ, ಇದು ಸಗಣಿ ಇಡ್ತೀನಿ, ಅದರಲ್ಲಿ ಅದು ತಿಂದು ದಪ್ಪ ಆಗುತ್ತೆ. ಯಾವುದು ಜಾತಿ ಇದು? ಕಾಟ್ಲ ಕಾಮನ್ ಕರ್ಪು. ಅದಕ್ಕೆ ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ ಸರ್? ಮಾರುಕಟ್ಟೆ ಏನಲ್ಲ ಸರ್, ಅಲ್ಲಿ ನಾವು ನೀರ್ಗೆ ಒಂದು 2-3 ನೀರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಬಂದ್ರೆ ಅವರೇ ಬಂದು ಹಿಡ್ಕೊಂಡು ಹೋಗಿ ನಮ್ಗೆ ತಂದು ಕೊಡ್ತಾರೆ, ಮಾರ್ಬಿಟ್ಟು ತೂಕ ಮಾಡ್ಕೊಂಡು. ಅಲ್ಲ ಈ ಪಕ್ಷಿ ಗಿಕ್ಷಿ ಎಲ್ಲ ಏನಿಲ್ಲ ಸರ್, ಏನು ಬರ್ತಾ ಇಲ್ಲ. ಏನು ಕವರ್ ಮಾಡಿದ್ದೀರಾ? ಕವರ್ ಮಾಡೀವಿ ಸುತ್ತ. ಈಗ ಅದ್ರ ಮೇಲೆ ನಾನು ಕೋಳಿಗೆ ಸಾಕಾಣಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡೀವಿ. ಕೋಳಿ ಸಾಕಾಣಿಕೆ ಮಾಡಿದ್ರೆ ಮೀನ್ಗಾಗುತ್ತೆ. ತೋಟದಲ್ಲೆಲ್ಲ ಗೆದ್ದು ಗೆದ್ದು ಕೋಳಿ ತಿಂತವ, ಬಂದು ಅಲ್ಲಿ ಕತ್ಕೊಂಡಾಗ ಬೆಳಗು ಪಿಕ್ ಹಾಕಿದ್ದೆಲ್ಲ ಮೀನ್ಗಾಗುತ್ತೆ. ಅಂದ್ರೆ ಒಂದಕ್ಕೊಂದು ಸಪೋರ್ಟ್ ಆಗ್ಬೇಕು, ಸಪೋರ್ಟ್ ಆಗ್ಬೇಕು. ನೀವು ಮಾತಾಡ್ತಾ ಹೇಳಿದ್ರಿ ಎರೆಹುಳು ತೊಟ್ಟಿ ಮಾಡಿದ್ದೀನಿ, ಆಮೇಲೆ ಈ ಗೋ ಮೂಲ ಗೊಬ್ಬರಗಳನ್ನೆಲ್ಲ ಮಾಡ್ಕೋತೀನಿ ಅಂತ ಜೀವಾಮೃತ ಎಲ್ಲ ಇದೆಲ್ಲ ಹೆಂಗೆ ಕಲ್ತಿದ್ದ ಅಥವಾ ನೋಡಿ? ಸರ್ ಸರ್, ನಮ್ಗೆ ಯಾರೋ ಒಬ್ರು ಬುಕ್ ಕೊಟ್ಟಿದ್ರು ಸುಭಾಷ್ ಪಾಳ್ಯಕರದು ಅಂತ, ಆ ಬುಕ್ಕಲ್ಲಿ ನೋಡ್ಬಿಟ್ಟು ಅದು ಕಡೆ ಒಡ ನಾನು ಎಬ್ಬೆವನ್ ಗಿಡ ಹಾಕಿದ್ದೀನಿ ಸುತ್ತ, ನುಗ್ಗೆ ಗಿಡ ಹಾಕಿದ್ದೀನಿ. ಈಗ ಆಲ್ರೆಡಿ ಒಂದು ನುಗ್ಗೆ ಗಿಡ ಒಂದೊಂದು ಸಾವಿರ ರೂಪಾಯಿ ಕಾಯಿ ಬಿಡುತ್ತೆ. ಒಂದತ್ತು ನುಗ್ಗೆ ಗಿಡ ಹಾಕಿದ್ದೀನಿ, ಒಂದತ್ತು ಎಬ್ಬೆವನ್ ಗಿಡ ಹಾಕಿದ್ದೀನಿ ಸುತ್ತ ಒಳಗಡೆ ತೋಟ. ಏನಕ್ಕೂ ಇದಕ್ಕದಕ್ಕೆ ತೊಂದರೆ ಆಗಬಾರ್ದು, ಈ ಗಿಡದಿಂದ ಆ ಗಿಡಕ್ಕೆ ತೊಂದರೆ ಆಗಬಾರ್ದು, ಆ ಗಿಡದಿಂದ ಆ ಗಿಡಕ್ಕೆ ತೊಂದರೆ ಆಗಬಾರ್ದು ರೀತಿಲಿ ಮಾಡಿದ್ದೀವಿ ಅದನ್ನ. ಆಮೇಲೆ ನಾವು ಎರೆಹುಳನ ಗೊಬ್ಬರ ನಮ್ಮ ಸುಂದಿ ಅದ ಕಸ ಕಡ್ಡಿ ಎಲ್ಲ ಅದನ್ನೇ ಮೇಯ್ತು, ಸೊಪ್ಪು ಗಿಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡ್ಕೋತೀವಿ. ತೊಟ್ಟಿ ಮಾಡ್ಕೊಂಡಿದ್ದೆ? ತೊಟ್ಟಿ ಮಾಡ್ಕೊಂಡಿದ್ದೆ. ಕಾಂಕ್ರೀಟು? ಹಾಂ. ಎಷ್ಟು ದೊಡ್ಡದು ತೊಟ್ಟಿ ಅದು? ಇದು 4 ಅಡಿ ಆಗಲ್ಲ, 12 ಅಡಿ ಉದ್ದ, ಆ ಥರದ 2 ತೊಟ್ಟಿ ಮಾಡಿದ್ದೀವಿ ಎರೆಹುಳಿಗೆ. ಒಂದು ತೊಟ್ಟಿ ಎತ್ತದ ಮೇಲೆ ಇನ್ನೊಂದು ತೊಟ್ಟಿ? ಇನ್ನೊಂದು ತೊಟ್ಟಿಗೆ ಆಯ್ತು. ಒಂದು ಟ್ಯಾಕ್ಟರ್ ಆಗುತ್ತೆ ಸರ್, ಒಂದು ತೊಟ್ಟಿಗೆ ಒಂದು ಟ್ಯಾಕ್ಟರ್ ಗೊಬ್ಬರ ಸಿಗುತ್ತೆ. ಎರೆಜಲ ಮಾಡ್ತೀರಾ ಏನಾದ್ರು? ಎರೆಜಲ ಈಗ ಕಟ್ಸಕ್ಕೆ ರೆಡಿ ಮಾಡಿದ್ವಿ ಸರ್, ಪ್ಲಾನ್ ಮಾಡಿವಿ. ಅದು ಕಟ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ಎರೆಜಲ ಅಂದ್ರೆ ಸರ್, ಈಗ ನಮ್ಮ ಕೃಷಿ ಇಲಾಖೆಯಿಂದ ನಮ್ಗೆ ಪಡುಗೂರು ಕರ್ಕೋಗಿದ್ರು ಸರ್, ಪಡುಗೂರು ರಾಜಣ್ಣ ಅವ್ರ ಜಮೀನ್ಗೆ, ಅಲ್ಲಿ ಎರೆಜಲ ತೊಟ್ಟಿ ಮಾಡಿದ್ದಾರೆ. ಆ ರೀತಿ ಈಗ ಮೊನ್ನೆ ಹೋಗಿದ್ದೋ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆಯಿಂದ ಸ್ಟೋರು ಕರ್ಕೋಗಿದ್ರು, ಅಲ್ಲಿ ಎರೆಜಲ ಮಾಡಿರಲ್ಲ, ಅದರಿಂದ ಈಗ ನಾನು ಬಂದ ತಕ್ಷಣ ಅದು ತೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಿಗ ಅದನ್ನು ಮಾಡಬೇಕು ಮಾಡಬೇಕು ಸರ್ ಅಂತ. ಅದರ ನೀರನ್ನೆಲ್ಲ ತೆಗೆದು ಎರೆಜಲ ನೀರು ಗಿಡಗಳಿಗೆ ಹಾಕಿದ್ರೆ, ಈ ಮಾವಿನ ಗಿಡ ಸಪೋರ್ಟ್ ಆಗಿ ಬೆಟ್ಟ ಅವಕ್ಕೆಲ್ಲ ಹಾಕಿದ್ರೆ ಇನ್ನೂ ಉತ್ಕೃಷ್ಟವಾಗಿ ಕಾಯಿ ಬಿಡ್ತಾವೆ ಅಂತ. ಆಮೇಲೆ ಜೇನು ಸಾಕಾಣಿಕೆ ಮಾಡಿದ್ದೀನಿ ಸರ್. ಜೇನು ಎಷ್ಟು ಪೆಟ್ಟಿಗೆ ಇದೆ? 5 ಪೆಟ್ಟಿಗೆ ಇದೆ ಸರ್. ಅದರಿಂದ ನಮ್ಗೆ ಏನು ಲಾಭ ಅಂದ್ರೆ ಸರ್, ಪರಾಗಸ್ಪರಾಗ ಉಂಟಾಗಿ ತೋಟಗಾರಿಕೆ ನಮ್ಮ ನಮ್ಗೆ ನೋಡಿ ನೇರಳೆ ಹೋದ ಸರಿ ಸಕ್ಕತ್ತ ಬಿಟ್ಟಿತ್ತು ಜೇನಿರೋದ್ರಿಂದ. ನಾವು ಕೆಮಿಕಲ್ ಯೂಸ್ ಮಾಡಲ್ವಲ್ಲ, ಅದರಿಂದ ನಮ್ಗೆ ಮಾವಿನ ಗಿಡಗ, ತೆಂಗಿನ ಗಿಡಗ, ನಿಂಬೆ ಗಿಡ, ನಾವು ಇವೆಲ್ಲಕ್ಕೂ ನಮ್ಗೆ ಜೇನು 100%, ನಮ್ಗೆ ಕಾಯಿ ಕಚ್ಚುತ್ತೆ, ಕಾಯಿ ಕಚ್ಚುತ್ತೆ. ಅದರಿಂದ ತುಂಬಾ ತುಂಬಾ ಲಾಭ ಸರ್ ಜೇನಿಂದ. ಈಗ ಜೇನು ಸಿಗ್ತಾ ಸ್ವಲ್ಪ? ಜೇನು ತುಪ್ಪ ಅಳಿಸಿಲ್ಲ ಸರ್, ಈಗ ಅಲ್ಲಿ ಬರ್ಬೇಕು, ಬತ್ತೀವಿ ಅಂತ ಹೇಳಾರ ಜೇನು ತುಪ್ಪ ಅಳಿಸಕ. ಇನ್ನೂ ಒಂದು 10 ಪೆಟ್ಟಿ ಮಡಗಬೇಕು ಅಂತ ತೋಟಗಾರಿಕೆಯಲ್ಲಿ ಹೇಳಿದ್ದೀನಿ. 20 ಪೆಟ್ಟಿ ಮಡಿಕೊಡಿ ನಮ್ಗೆ, ಇನ್ನೈದಾರ ಕೊಡಿ, ಒಟ್ಟು 10 ಪೆಟ್ಟಿ ಮಡಗಬೇಕು ಅಂತ ಹೇಳಿದ್ದೀನಿ. ಈಗ ಕುಮಾರಸ್ವಾಮಿ ಅವರೇ, ಆದರೆ ನೀವು ಗೊಬ್ಬರ ಹಾಕೊಳ್ಳೋದು ಅಂದರೆ ಅದು ಸಾವಯವ ಗೊಬ್ಬರನ ರಾಸಾಯನಿಕ ಗೊಬ್ಬರನ? ನಾ ಯಾವ ಗೊಬ್ಬರನ ತಗೊಳ್ಳೋದು ಸರ್? ಗೊಬ್ಬರ ತೊಗೊಳೋದು ಬಿಟ್ಟು ಎಷ್ಟು ವರ್ಷ ಆಯ್ತು? ನಾನು 8 ವರ್ಷ ಆಯ್ತು ಸರ್. ಗೊಬ್ಬರ ತಗೊಳ್ಳೋದೇ ಇಲ್ಲ? ಒಂದು ಕೆಮಿಕಲ್ ಯೂಸ್ ಇಲ್ಲ, ಒಂದು ಗೊಬ್ಬರ ತಗೊಂಡಿಲ್ಲ 8 ವರ್ಷದಿಂದ. ಇಲ್ಲಿ ತ್ಯಾಜ್ಯ ಅಲ್ಲಿಗೆ ಹಾಕ ತಂದು ಇಲ್ಲಿಗೆ ಹಾಕ ಇಲ್ಲಿಗೆ. ಹಂಗಾಗಿ ಅದಕ್ಕೇನು ಖರ್ಚೆ ಆಗ್ತಿಲ್ಲ ಅಂತೀರ? ಖರ್ಚಾಗ ನಾವು ಬಿಡುವ ಟೈಮಲ್ಲಿ ಸೊಪ್ಪು ತರ್ಕೊಂಡ್ಬಂದು ಹಾಕ್ತೀವಿ, ತೆಂಗಿನ ಮರಗಳಿಗೆಲ್ಲ ಕುಯ್ಸ್ ಎಕ್ಕದ ಸೊಪ್ಪು, ಅಮ್ಮನ ಸೊಪ್ಪು, ಅದು ಇದು ಎಲ್ಲ ಹಾಕ್ತೀವಿ. ಅದರಿಂದ ಸಹ ನಮ್ಗೆ ರೇಷ್ಮೆ ಕಡ್ಡಿನೆಲ್ಲ ಅಲ್ಲಿಗೆ ಹಾಕ್ತೀನಿ ತೋಟಕ್ಕೆ. ನಮ್ಮ ಕುರಿಗಳೆಲ್ಲ ಸಣ್ಣ ಗಂಟೆ ಇಕ್ಕ ಪಿಕ್ಕನೆಲ್ಲ 20 ರಾಶ್ಮಿ ಅದ ಎಲ್ಲ ಅಲ್ಲಿಗೆ ಬಿಡುತ್ತೆ. ಅದರಿಂದ ನಾವು ಸಹ ಕೆಮಿಕಲ್ ಗೊಬ್ಬರ ಮಾರಾಟ ಮಾಡುವಂಗಿಲ್ಲ. ಯಾವ್ದು ಸರ್? ಕುರಿ ಪಿಕ್ಕೆ ಎಲ್ಲ ಇಲ್ಲ ಸರ್, ನಮಗೆ ಬೇಕು ಸರ್, ನಮ್ಮ ತೋಟಕ್ಕೆ ಬೇಕು. ಇನ್ನು ಈ ತೋಟಗಾರಿಕೆ ಬೆಳೆಗಳು ತೆಂಗು, ಮಾವು, ಸಪೋಟ, ಇವುಗಳ ನಿರ್ವಹಣೆ ಹೆಂಗೆ ಸರ್? ಮಾವು ಸಹ ವರ್ಷಕ್ಕೊಂದ್ಸರಿ ಸಿಗುತ್ತಾ ನಮ್ಗೆ, ಹೊರಗಡೆ ತಗೊಂಡೋಗಿ ಮಾರಾಗಿಲ್ಲ. ನಾವು ಇಲ್ಲಿ ಹಣ್ಣದ ಅಂದಾಗ ನಮ್ಮ ಜಮೀನಿಗೆ ಬಂದು ತಗೋದ್ರೆ ಔಷಧಿ ಹೊಡೆಯಲ್ವಲ್ಲ, ನಾವು ಕೆಮಿಕಲ್ ಹಾಕಲ್ಲ, ಔಷಧಿ ಹೊಡೆಯಲ್ಲ. ಸಪೋಟನ ಅಷ್ಟೇ, ವರ್ಷಕ್ಕೆ 2 ಕಿತ್ತೆ ಬರುತ್ತೆ ಸರ್. ಅದನ್ನು ಊರಲ್ಲೇ ಬಂದು ಕೆಜಿ ಲೆಕ್ಕದಲ್ಲಿ ಮನೆ ಜಮೀನಲ್ಲೇ ತಗೋತಾರೆ. ನೇರಳೆ ಹಣ್ಣು ಗಿಡನೇ ಮಾಡ್ಕೋತಾರೆ, ನಾವು ಇಲ್ಲಿ ಕೆಜಿಗೆ 100 ರೂಪಾಯಿನಂತೆ ಕುಯ್ದು ನಾವೇ ತೂಕ ಮಾಡಿಕೊಟ್ಬಿಡ್ತೀವಿ, ತಗೊಂಡು ಮಾರ್ಕೋತಾರೆ ಅವರು. ತೆಂಗಿನ ಕಾಯಿ ಸಹ 4 ತಿಂಗಳು ಒಂದ್ಸರಿ ಕಿಳಿಸ್ತೀವಿ. ಇದೆಲ್ಲ ನಿಮಗೆ ಮಾಮೂಲಿ ನೀವು ಹೇಳ್ದಂಗೆ 3 ತಿಂಗಳು 6 ತಿಂಗಳಿಗೆ ಬರುತ್ತೆ. ಪ್ರತಿ ನಮ್ಗೇನು ಅದ್ರ ಹಣದ ಇದೇ ಇಲ್ಲ ಸರ್, ನಮ್ಗೆ ಕೊರತೆನೇ ಇಲ್ಲ, ಆ ಮಟ್ಟಕ್ಕೆ ಜೀವನ ಮಾಡ್ತಾ. ಹಸು ಎಷ್ಟು ಸಾಕಿದ್ದೀರಿ? ಹಸು 2 ಸರ್. ಅದು ಹಾಲು? ಹಾಲು ಮನೆಗೆಲ್ಲ ಮಡಿಕೋತೀವಿ, ಡೈರಿಗೆ ಹಾಕಲ್ಲ. ಒಂದು ಸ್ವಲ್ಪ ಕುರಿ ಮರಿಗಳು ಕುಡಿಸ್ತೀವಿ, ನಮ್ಮ ಮಕ್ಳ ಮರಿಗೂ ನಮಗೆಲ್ರಿಗೂ ಆಗುತ್ತೆ, ಡೈರಿಗೆ ಅಂತೂ ಹಾಕಲ್ಲ. ಮೊಸರು ಮಜ್ಜಿಗೆ ಚೆನ್ನಾಗಿ ತಿಂತೀವಿ, ದುಡಿಮೆ ಮಾಡ್ತೀವಿ ಸರ್. ಎಷ್ಟು ಗಂಟೆ ದುಡಿಮೆ ಮಾಡ್ತೀರಿ ದಿನಕ್ಕೆ? ನಮ್ಗೆ ಸರ್ ನಿದ್ದೆ ಮಾಡೋದೇ 8 ಗಂಟೆ ನಮ್ಮದು ನೈಟಲ್ಲಿ. ಬೆಳಿಗ್ಗೆ 5 ವರೆಗೆ ಎದ್ರೆ ಸರ್ ರಾತ್ರಿ 10 ಗಂಟೆಗಂಟು ನಮಗೆ ಕೆಲಸ ಇದ್ದೇ ಇರ್ತವೆ. ಈಗ ಪಾಲಾದ್ರಲ್ಲ ಅಣ್ಣ ತಮ್ಮಂದ್ರೆ ಅವರೆಲ್ಲ ನಿಮ್ಮನ್ನು ಕೃಷಿ ಮಾಡ್ತಾ ಇದಾರ ಹೆಂಗೆ? ಅವರು ಕೃಷಿ ಮಾಡ್ತಾವ್ರ ಸರ್, ಕೃಷಿ ಮಾಡಿ ಅವರು ಜಮೀನುಗಳೆಲ್ಲ ಮಾರ್ಕೊಂಡ್ರೆ. ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಾರ ಅವ್ರು ಕೃಷಿಲೇ ಇದ್ರು, ನಾನು ಕಳಿಸ್ರು ಒಬ್ಬನ್ನ, ಖರ್ಚು ಮನೆ ಖರ್ಚು ದುಡ್ಡಲ್ಲಿ ನೀನು ಹೋಗಪ್ಪ ಫ್ಯಾಕ್ಟ್ರಿಗೆ ಅಂತ. ಅದು ಫ್ಯಾಕ್ಟ್ರಿಲಿ ದುಡ್ದು ಉಡ್ ಬಂದು ಏನು ಸಿಗ್ತೀರ ಗಂಡ. ಈಗ ಅವರು ಕೃಷಿ ಅವ್ನಿಗೇನು ಬರಲ್ಲ ಅಂತ ತಿಳ್ಕೊಂಡು ನಮಗೆ ಭಾಗ ಕೊಟ್ಟರು. ಈಗ ನಾವು ಕೃಷಿಯೆಲ್ಲ ಅವರು ಜಮೀನೆಲ್ಲ ಮಾರೇಕೊಂಡ್ರು, ನಾವು ಸ್ವಂತ ಜಮೀನೆಲ್ಲ ನಾವೇ ತಕೊಂಡು ಬೋರನ್ನ ಇನ್ನೂ 1 ಎಕರೆ ಜಾಸ್ತಿ ಮಾಡೋ, 1 ಎಕರೆ ಜಾಸ್ತಿ ಮಾಡೋ. ಗುತ್ತಿಗೆಗೂ ಒಂದಿಷ್ಟು ಮಾಡ್ತೀರಾ? ಇಲ್ಲ ಸರ್, ನಾವು ಗುತ್ತಿಗೆ ಮಾಡೋಕ್ಕೆ ನಮ್ಮ ಜಮೀನಲ್ಲಿ ಚಿನ್ನದ ಗಣಿ ಬಿಡ್ಬಿಟ್ಟು ಯಾಕೆ ಸರ್ ಬೇರೆ ಜಮೀನಿಗೆ ಹೋಗ್ಬೇಕು? ನಮ್ಮಲ್ಲೇ ಗಣಿ ಅದ, ಅಲ್ಲೇ ತೆಗೆದು ಕರಗಿಸ್ಕೋಬೇಕು. ನಾವು ಕರಗಿಸೋಕೆ ನಮ್ಗೆ ಟೈಮ್ ಇಲ್ಲ, ಇನ್ನೂ ಬೇರೆ ಗುತ್ತಿಗೆ ಜಮೀನು ಅದೇ ಅವಶ್ಯಕತೆ ಇಲ್ಲ ನಮ್ಗೆ. ಯಾರು ಒಳ್ಳೆ ಮಾತಾಡಿದ್ರಿ, ಚಿನ್ನದ ಗಣಿ ಮನೆ ಮುಂದೆನೆ ಇದೆ, ಮುಂದೆ ಗಣಿ ನಮ್ಮ ಹತ್ರನೇ ಇದೆ ಸರ್. ಗಣಿ ಕರಗಿಸ್ಕೊಂಡು ಊಟ ಮಾಡದೆ ಬೇರೆಯವ್ರ ಜಮೀನಿಗೆ ಹೋಗಿ ಗುತ್ತಿಗೆ ಮಾಡಿದ್ರೆ ಏನು ಪ್ರಯೋಜನ? ಇನ್ನು ಜೀವಾಮೃತ ಎಲ್ಲ ಹೆಂಗೆ ತಯಾರು ಮಾಡ್ಕೊಳ್ತೀರಿ? ಸಗಣಿ ಗಂಜಲ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಏನಾದ್ರು ಔಷಧಿ ಗಿಸ್ತಿನೂ ಮಾಡ್ಕೋತೀರಾ ಹೆಂಗೆ?

ಜೀವಧಾರೆ ಸರಿಲಧಾರೆ ಜೀವನಧಾರೆ ಜಲಧಾರೆ ಜೀವಧಾರೆ ಸರಿಲಧಾರೆ